ಬಸವಣ್ಣ ಬಸವಣ್ಣ ಬರದಾಡ ಚೆನ್ನ ಬಸವಣ್ಣ ಬರದಾಳ ಚೆನ್ನ ಬಸವಣ್ಣ ಬಸವಣ್ಣ ಬರದಾಳ ಚೆನ್ನ ಬಸವಣ್ಣ ಅಡಕೆಟ ಬಂಗಾರತ್ತಾವಲೆ ಓಡಿ ದೇಶ ಮುಖಿ ನನ್ನ ಆಗಸಲೆ ಆಗಸಲೆ ದೇಶ ಮುಖಿ ನನ್ನ ಆಗಸಲೆ ಆಗಸಲೆ ದೇಶ ಮುಖಿ ನನ್ನ ಆಗಸಲೆ ಆಗಸಲೆ ದೇಶ ಮುಖಿ ನನ್ನ ಆಗಸಲೆ ದೇಶ ಮುಖಿ ನನ್ನ ಆಗಸಲೆ ಮಾಡ್ಯಾರ ಹೊಸಲೆ ಬಸೇಮಿ ವಸನತೈ ವಸನತ ಕೋಸಲೆ ಬಸೇಮಿ ವಸನತೈ ವಸನತ ಕೋಸಲೆ ಬಸೇಮಿ ವಸನತೈ ವಸನತ ಕೋಸಲೆ ಬಸೇಮಿ ವಸನತೈ ಅಡಕೆಟ ಬಂಗಾರತ್ತಾವಲೆ ಓಡಿ ಚಂದ್ರಮಕ್ಕೆ ನನ್ನ ಆಗಸಲೆ ಆಗಸಲೆ ದೇಶ ಮುಖಿ ನನ್ನ ಆಗಸಲೆ ಆಗಸಲೆ ದೇಶ ಮುಖಿ ನನ್ನ ಆಗಸಲೆ ಆಗಸಲೆ ದೇಶ ಮುಖಿ ನನ್ನ ಆಗಸಲೆ ದೇಶ ಮುಖಿ ನನ್ನ ಆಗಸಲೆ ಮಾಡ್ಯಾರ ಕೋಸಲೆ ಬಸೇಮಿ ವಸಾರೊಳಿಯೈ ವಸಾರೊಳಿಯೇ ಕೋಸಲೆ ಬಸೇಮಿ ವಸಾರೊಳಿಯೈ ವಸಾರೊಳಿಯೇ ಕೋಸಲೆ ಬಸೇಮಿ ವಸಾರೊಳಿಯೈ ವಸಾರೊಳಿಯೇ ಕೋಸಲೆ ಬಸೇಮಿ ವಸಾರೊಳಿಯೈ ಅಡಕೆಟ ಬಂಗಾರತ್ತಾವಲೆ ಓಡಿ ಚಂದ್ರಮುಖಿ ನನ್ನ ಆಗಸಲೆ ಆಗಸಲೆ ಚಂದ್ರಮುಖಿ ನನ್ನ ಆಗಸಲೆ ಆಗಸಲೆ ಚಂದ್ರಮುಖಿ ನನ್ನ ಆಗಸಲೆ ಆಗಸಲೆ ಚಂದ್ರಮುಖಿ ನನ್ನ ಆಗಸಲೆ ಚಂದ್ರಮುಖಿ ನನ್ನ ಆಗಸಲೆ ಮಾಡ್ಯಾನ ಕೋಸ ಭಾಗಮನ ವಾಸ ಸರಿ ವಾಸ ಸರಿಗೆ ಕೋಸ ಭಾಗಮನ ವಾಸ ಸರಿಗೆ ವಾಸ ಸರಿಗೆ ಕೋಸ ಭಾಗಮನ ವಾಸ ಸರಿಗೆ ವಾಸ ಸರಿಗೆ ಕೋಸ ಭಾಗಮನ ವಾಸ ಸರಿಗೆ ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದವನ್ನ ಕೇಳೋಣ ಜನ ಬಸವಾಳೆ ಮಟ್ಟಳಿಸಿ ಪರತ ಸುಬಾನಾಯ್ ಹಳೆ ಮಂಟಳಿಸಿ ಪರತ ಸುಬಾನಾಯ್ ಹಳೆ ಮಂಟಳಿಸಿ ಪರತ ಸುಬಾನಾಯ್ ಹಳೆ ಮಂಟಳಿಸಿ ಪರತ ಸುಬಾನಾಯ್ ಹಳೆ ಮಂಟಳಿಸಿ ಪರತದ ಗಾಯಿಯಾಗ ಕನಗಮ್ಮ ಇರೋ ತಾಳ ಸುಬಾನಾಯ್ ಅಕ್ಕನಾಗಮ್ಮ ಇರೋ ತಾಳ ಸುಬಾನಾಯ್ ಅಕ್ಕನಾಗಮ್ಮ ಇರೋ ತಾಳ ಸುಬಾನಾಯ್ ಅಕ್ಕನಾಗಮ್ಮ ಇರೋ ತಾಳ ಸುಬಾನಾಯ್ ಕಕ್ಕಿಯ ಮಠದಾಗ ಏಕೆದ ಪರಸರ ಅಕ್ಕನಾಗಮ್ಮ ಸಲ್ಲಸ್ಯಾಳ ಸುಬಾನಾಯ್ ಅಕ್ಕನಾಗಮ್ಮ ಸಲ್ಲಸ್ಯಾಳ ಸುಬಾನಾಯ್ ಅಕ್ಕನಾಗಮ್ಮ ಸಲ್ಲಸ್ಯಾಳ ಸುಬಾನಾಯ್ ಅಕ್ಕನಾಗಮ್ಮ ಸಲ್ಲಸ್ಯಾಳ ಸುಬಾನಾಯ್ ನಕ ಮಂದಿ ಕೋಡ್ಯಾರೆ ನಕ ಮಾತನಾಡ್ಯಾರೆ ನಾಗ ಮೇರವಾದ ತೀರವಿಲ್ಲ ಸುಬಾನಾಯ್ ನಾಗ ಮೇರವಾದು ತೀರವಿಲ್ಲ ಸುಬಾನಾಯ್ ನಾಗ ಮೇರವಾದ ತೀರವಿಲ್ಲ ಸುಬಾನಾಯ್ ನಾಗ ಮೆರವಾದ ತೀರವೆಲ್ಲ ಸೋಬಾನಾಯ್ ಹತ ಮಂದಿ ಕೋಡ್ಯಾರೆ ಹತ ಮಾತನಾಡ್ಯಾರೆ ಗಂಡೇಲದ ಬಾಲಿಗರ ಬೇಳೆ ಸೋಬಾನಾಯ್ ಗಂಡೇಲದ ಬಾಲಿಗರ ಬೇಳೆ ಸೋಬಾನಾಯ್ ಗಂಡೇಲದ ಬಾಲಿಗರ ಬೇಳೆ ಸೋಬಾನಾಯ್ ಗಂಡೇಲ್ಲದ ಬಾಲಿಗರ ಮೇಣೆ ಸೋಬಾನಾಯ್ ಇವನಾಡದು ಕೇಳನೆ ಚೆನ್ನ ಬಸವ ಚಿಕ್ಕ ಚೆನ್ನಯ್ಯ ಓದವಾದ ಸೋಬಾನಾಯ್ ಚಿಕ್ಕ ಚೆನ್ನಯ್ಯ ಓದವಾದ ಸೋಬಾನಾಯ್ ಚಿಕ್ಕ ಚೆನ್ನಯ್ಯ ಓದವಾದ ಸೋಬಾನಾಯ್ ಚಿಕ್ಕ ಚೆನ್ನಯ್ಯ ಓದ